ನೀಡಿದ್ದಾರೆ. ನಿಯಮ ಉಲ್ಲಂಘನೆಯಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳುವುದರೊಂದಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವೇಷ ಭಾಷಣ ಮಸೂದೆ ಕುರಿತಂತೆ ರಾಜ್ಯಪಾಲರಿಗೆ ವಿವರಣೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ದೇಶದ ಸುರಕ್ಷಿತ ನಗರಗಳಲ್ಲಿ ಬೆಂಗಳೂರಿಗೆ ಮೊದಲ ಸ್ಥಾನ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಖೇಲೋ ಇಂಡಿಯಾ ಯೋಜನೆಯಡಿ ಮಂಡ್ಯ ಜಿಲ್ಲೆಗೆ ಒಳಾಂಗಣ ಕ್ರೀಡಾಂಗಣ, ಕೇಂದ್ರ ಸರ್ಕಾರಕ್ಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಧನ್ಯವಾದ. ವಿಕಸಿತ ಭಾರತ ಜಿರಾಮ್ಜಿ ವಿರುದ್ಧ ಹೋರಾಟಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ. ಯೋಜನೆ ಬಗ್ಗೆ ಅಪಪ್ರಚಾರ ಸಲ್ಲದು, ಪರಿಷತ್ ಸದಸ್ಯ ಸಿಟಿ ರವಿ. ಯುವ ನಿಧಿಗೆ 48,000 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ನೋಂದಣಿ, ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಕಳವಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಈ ಕುರಿತು ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಮಂಜೇಶ್ವರ ಇವರ ಜೊತೆಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಸುಬ್ರಹ್ಮಣ್ಯ ಭಟ್ ಕಲ್ಕಾರು. ಇವರು 1.5 ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಾಸರಗೋಡು ತಾಲೂಕು ಮಂಜೇಶ್ವರ ಮುಗು ಗ್ರಾಮದ ಕಲ್ಕಾರು ಎಂಬಲ್ಲಿನ ನಿವಾಸಿಯಾಗಿದ್ದು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ಅನುಭವವನ್ನು ನಾವು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ನೀವೀಗ 1 ಎಕರೆ ಜಾಗದಲ್ಲಿ ಭತ್ತದ ಕೃಷಿ ಮಾಡ್ತಾ ಇದ್ದೀರಾ, ಅದರ ಒಂದು ಅನುಭವವನ್ನು ಹೇಳಿ ಸರ್. ನಾವು ಹೇಳಿದ್ರೆ ಮೊದ್ಲಿಂದಲೇ ಮಾಡ್ತಾ ಇದ್ದದ್ದು 1.5 ಎಕರೆ, ಅದನ್ನ ಹಾಗೆ ಮುಂದುವರಿಸ್ತಾ ಇದ್ದೇವೆ. ನಾವು ಹೇಳಿದ್ರೆ ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಸಾಧಾರಣವಾಗಿ 3 ಬೆಳೆ ತೆಗಿಬಹುದು. ನಮ್ಮ ಗದ್ದೆಯಲ್ಲಿ ನಾವು ಏನಿಲ್ಲ ಅಂತೇಳಿ ಒಂದೇ ಬೆಳೆ ಈಗ ಮಾಡುದು. ಬೇರೆ ಕೃಷಿಯೆಲ್ಲ ಇದ್ದ ಕಾರಣ ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಒಂದೇ ಬೆಳೆ ಸದ್ಯಕ್ಕೆ ಮಾಡ್ತಾ ಇದ್ದೇವೆ. ಏನಿಲ್ಲ ಬೆಳೆ ಹೇಳಿದ್ರೆ ಮಾನ್ಸೂನ್ ಶುರು ಆಗುವುದಕ್ಕಿಂತ ಮೊದಲೇ ಗದ್ದೆ ಕೆಲಸ ಶುರು ಮಾಡಬೇಕಾಗ್ತದೆ. ಸುತ್ತಲೂ ಇರುವಂತಹ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡುವಂಥದ್ದು, ಆಮೇಲೆ ಗದ್ದೆ ಹಿಂದಿನ ವರ್ಷ ಗದ್ದೆ ಕೊಯ್ಲಾದ ಕೂಡಲೇ ಬೇಸಿಗೆಯಲ್ಲಿ ಉಳುಮೆ ಮಾಡಿರ್ತೇವೆ, ಅದನ್ನು ಪುನಃ ಮಣ್ಣನ್ನು ಹದ ಮಾಡಿ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರಗಳನ್ನು ಕೊಡುವಂಥದ್ದು. ಅಂದರೆ ನಮ್ಮದೇ ಸೆಗಣಿ, ಹಟ್ಟಿ ಗೊಬ್ಬರ, ಅದರ ಒಟ್ಟಿಗೆ ಬೇಕಾದರೆ ಕೋಳಿ ಗೊಬ್ಬರ, ಅಂಥ ಸಾವಯವ ವಸ್ತುಗಳನ್ನು ನಾವು ಮಳೆಗಾಲಕ್ಕೆ ಮೊದಲು ಅಥವಾ 1-2 ಮಳೆ ಬಂದಾಗ ಹಾಕಿ ಉಳುಮೆ ಮಾಡಿ ತಯಾರು ಮಾಡ್ತೇವೆ. ಆಮೇಲೆ ಮಳೆ ಚೆನ್ನಾಗಿ ಬಂದ ಕಾರಣ ಬಂದ ಮೇಲೆ, ಈಗ ಜುಲೈ ಆಗ್ತದೆ ಮಳೆ ಸರಿಯಾಗಿ ಬರುವಾಗ, ನೀರಿನ ಲಭ್ಯತೆ ಸರಿಯಾಗಿ ಸಿಕ್ಕಿದ ಮೇಲೆ ನೀರಿಗೆ ಉಳುಮೆ ಮಾಡುವಂಥದ್ದು. ಉಳುಮೆ ಮಾಡಿ 1-5-6 ದಿವಸ ಬಿಡಬೇಕಾಗ್ತದೆ, ಅದರಲ್ಲಿರುವಂತಹ ಕಳೆಗಿಡ ಇಂಥದ್ದೆಲ್ಲ ಕೊಳಿಲಿಕ್ಕೆ ಮಣ್ಣು ಒಂದು ಹದ ಬರ್ತದೆ. ಪುನಃ ನೀರು ಹಾಕಿ ಅದನ್ನು ಉಳುಮೆ ಮಾಡಿ ಹದ ಮಾಡಿ, ಲೆವೆಲ್ ಇಲ್ಲದಿದ್ರೆ ಅದಕ್ಕೆ ಹಲಗೆ ಇಂಥದ್ದೇನಾದರೂ ಉಪಯೋಗ ಮಾಡಿ ಅದನ್ನು ಲೆವೆಲ್ ಮಾಡ್ತೇವೆ. ಟ್ರ್ಯಾಕ್ಟರ್ ಉಪಯೋಗಿಸಿ ಉಳುಮೆ ಮಾಡ್ತೇನೆ. ಅದಾಗಿ ಮತ್ತೆ ನಾವು ನೇಜಿ ನೆಡುವುದಲ್ಲ, ಡೈರೆಕ್ಟ್ ಬಿತ್ತನೆ, ಬ್ರಾಡ್ಕಾಸ್ಟಿಂಗ್ ಮೆಥಡಲ್ಲಿ ಬಿತ್ತನೆ ಮಾಡುವಂಥದ್ದು. ನಮ್ಮದೇ ಕಳೆದ ಸೀಸನ್ನ ಭತ್ತವನ್ನು ನಾವು ಇಟ್ಟಿರ್ತೇವೆ ಬೀಜಕ್ಕೆ, ಆ ಬೀಜವನ್ನು ನಾವು ಹಾಕಿ ತಯಾರು ಮಾಡುವಂಥದ್ದು. ನೀರಿನ ವ್ಯವಸ್ಥೆ ಇರಲಿ, ಗೊಬ್ಬರ ಇರಲಿ, ಹೇಗೆ ಹಾಕ್ತಾ ಇದ್ದೀರಿ ಸರ್? ಈಗ ಭತ್ತವನ್ನು ನಾವು ತೆಗೆದಿಟ್ಟಂತ ಭತ್ತವನ್ನು ಮೊದಲಿಗೆ ಸ್ವಲ್ಪ ನೀರಿಗೆ ನೆನೆ ಹಾಕ್ತೇವೆ. ನೆನೆ ಹಾಕಿ ಅದರಲ್ಲಿರುವಂತಹ ಒಳ್ಳೆ ಕಾಳುಗಳನ್ನು, ಅಂದ್ರೆ ಕೆಳಗೆ ನಿಂತ ಭಾರ ಇರುವಂತಹ ಭತ್ತವನ್ನೇ ನಾವು ಬಿತ್ತಿಗೆ ಉಪಯೋಗ ಮಾಡುದು. ಅದರಲ್ಲಿ ಒಳ್ಳೆದಿಲ್ಲದ ಕಾಳನ್ನು ಸಪರೇಟ್ ಮಾಡಿ ಅದಕ್ಕೆ ಬೀಜೋಪಚಾರವಾಗಿ ಸೆಗಣಿ ನೀರನ್ನು ಕೊಡುತ್ತೇವೆ. ಸೆಗಣಿ ನೀರನ್ನು ಕೊಟ್ಟು ಡೈರೆಕ್ಟ್ ಬಿತ್ತುವಂತದ್ದು. ಬಿತ್ತಿ ಒಂದು ವಾರದ ಹೊತ್ತಿಗೆ ಆಗುವಾಗ ಅದು ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ. ಆ ಮೊಳಕೆಯನ್ನು ಸರಿಯಾಗಿ ಬರಲಿಕ್ಕೆ ಬೇಕಾಗಿ ನಾವು ನೀರಿನ ಲೆವೆಲ್ ಸ್ವಲ್ಪ ಕಡಿಮೆ ಮಾಡುತ್ತೇವೆ. ನೀರಿನ ಲೆವೆಲ್ ಕಡಿಮೆ ಮಾಡಿ ನೀರೆಲ್ಲ ತಿಳಿ ಆಗ್ತದೆ, ಆಗ ಸರಿಯಾಗಿ ಮೊಳಕೆ ಬರುತ್ತೆ. ಮೊಳಕೆ ಬಂದ ಮೇಲೆ ಒಂದು 20-21 ದಿವಸ ಕಳೆಯುವಾಗ ನಾವಿಲ್ಲಿ ಆಡು ಭಾಷೆಯಲ್ಲಿ ಕಳಪು ಅಂತ ಹೇಳ್ತೇವೆ. ಅದಕ್ಕೆ ಅಂದರೆ ತಿನ್ನಿಂಗ್ ಮಾಡುವಂಥದ್ದು, ಜಾಸ್ತಿ ಇರುವಂಥ ಸಸಿಯನ್ನು ತೆಗೆಯುವುದು, ಕಡಿಮೆ ಇರುವಲ್ಲಿಗೆ ನಡುವಂಥದ್ದು, ಅಥವಾ ಅದರಲ್ಲಿ ಏನಾದರೂ ಕಳೆ ಗಿಡಗಳಿದ್ರೆ ಅದನ್ನೆಲ್ಲ ತೆಗೆಯುವಂಥದ್ದು. ಆಗ ಗದ್ದೆ ಒಂದು ಹದಕ್ಕೆ ಬರ್ತದೆ. ಮತ್ತೆ ಅದು ಮುಗಿದ ಮೇಲೆ ಒಂದು ಸಾಧಾರಣ ಒಂದು ತಿಂಗಳು ಆದ ಗಿಡಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಂಥದ್ದು. ಪುನಃ ಒಂದು 15-20 ಬಿಟ್ಟು ದಿವಸ ಬಿಟ್ಟು ಇನ್ನೊಂದು ಡೋಸು ರಾಸಾಯನಿಕ ಗೊಬ್ಬರ. ಮತ್ತೆ ಅದು ಕೊಟ್ಟ ಮೇಲೆ ಹೊಸ ತಿರಿ ಬಂದಾಗ ಏನಾದ್ರು ಕೀಟಗಳು ಬಂದ್ರೆ ಅಗತ್ಯ ಇದ್ರೆ ಕೀಟನಾಶಕ ಸಿಂಪರಣೆ ಮಾಡೋದು, ಮತ್ತೆ ಕೊನೆಯವರೆಗೂ ನೀರಿನ ನಿರ್ವಹಣೆ ಮಾಡಬೇಕಾಗ್ತದೆ. ಈಗ ಗೊಬ್ಬರ ನೀವು ಹಟ್ಟಿ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ? ಹಟ್ಟಿ ಗೊಬ್ಬರ ಅಂದ್ರೆ ಸೆಗಣಿ ಮತ್ತು ಗೊಬ್ಬರ ಮತ್ತೆ ಕೋಳಿ ಗೊಬ್ಬರಗಳನ್ನು ಬೇಸಲ್ ಡೋಸು ಅಥವಾ ನಾವು ಗದ್ದೆ ಉಳುಮೆ ಮಾಡುವಂತ ಸಮಯದಲ್ಲಿ ಹಾಕುವಂತದ್ದು, ಮತ್ತೆ ಹಾಕ್ಲಿಕ್ಕಿಲ್ಲ. ಅದರ ನಂತರ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ನಾವು ಸಸಿ ಸ್ವಲ್ಪ ದೊಡ್ಡ ಆದ ಹಾಗೆ ಕೊಡ್ತಾ ಹೋಗುದು, ಎರಡು ಡೋಸ್ ಆಗಿ ಕೊಡ್ತೇವೆ. ಈಗ ಈ ಭತ್ತದ ಕೃಷಿ ಮಾಡುವಾಗ ನಮಗೆ ಕೆಲಸಕ್ಕೆ ಸಹಾಯಕರು ಬರುವುದು ಕಡಿಮೆ ಇತ್ತೀಚಿನ ಒಂದು ದಿನಗಳಲ್ಲಿ. ಇದಕ್ಕೆ ಪರ್ಯಾಯವಾಗಿ ನಾವು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ತೇವೆ. ನೀವು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ತಾ ಇದ್ದೀರಾ ಸರ್? ಖಂಡಿತವಾಗಲೂ, ಭತ್ತದ ಕೃಷಿ ಈಗ ನಡೀತಾ ಇರುವುದೇ ಯಂತ್ರೋಪಕರಣದಿಂದಾಗಿ. ಮೊದಲೆಲ್ಲ ಜನರ ಅವಲಂಬನೆ ಇದ್ದ ಕಾಲಘಟ್ಟದಲ್ಲಿ ಮಾಡಿದ ಹಾಗೆ ಈಗ ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಹೇಳಿದ್ರೆ ಅಷ್ಟು ಲೇಬರ್ ಕಾಸ್ಟ್ ಅಷ್ಟು ಜಾಸ್ತಿ ಆಗಿದೆ. ಯಂತ್ರಗಳನ್ನು ಮೊದಲಿಗೆ ಯಂತ್ರಗಳು ಹೋಗುವಾಗೆ ನಮ್ಮ ಗದ್ದೆಗಳನ್ನು ನಾವು ಅಂದರೆ ರಸ್ತೆಯ ವ್ಯವಸ್ಥೆ ಅದನ್ನು ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಗದ್ದೆಗಳಿಗೆ ಕೂಡ ಈಗ ಯಂತ್ರಗಳು ಬರುವಂಥ ವ್ಯವಸ್ಥೆ ಇದೆ. ಅಂದರೆ ಒಂದನೇದಾಗಿ ಉಳುಮೆಗೆ, ಮೊದಲೆಲ್ಲ ಎತ್ತು ಕೋಣಗಳನ್ನು ಉಪಯೋಗ ಮಾಡ್ತಾ ಇದ್ದದ್ದು, ತಿಂಗಳುಗಟ್ಟಲೆ ಉಳುಮೆ, ಈಗ ಒಂದೋ ಎರಡೋ ದಿವಸದಲ್ಲಿ ಟ್ರ್ಯಾಕ್ಟರಲ್ಲಿ ಉಳುಮೆ ಆಗ್ತದೆ. ಆಮೇಲೆ ಸ್ಪ್ರೇ ಮಾಡಲಿಕ್ಕೆ ಸ್ಪ್ರೇಯರ್ಗಳು, ಅದು ತುಂಬ ಅನುಕೂಲ ಆಗಿದೆ. ಅದಾದ ನಂತರ ಕೊಯ್ಲಿನ ಸಮಯದಲ್ಲಿ ಈ ಭತ್ತ ಅಂತ ಹೇಳುವಂಥದ್ದೇ ಒಂದು ವಾತಾವರಣದ ಏರುಪೇರಿಂದಾಗಿ ನಮಗೆ ಅದರ ಬೆಳೆ ಎಷ್ಟು ಬರ್ತದೆ ಅನ್ನೋದು ನಮ್ಮ ಕೈ ಹೇಳ್ಬಹುದಷ್ಟೇ. ಹಾಗಾಗುವಾಗ ಕೊಯ್ಲು ಎಲ್ಲ ಈ ಮೆಷಿನ್ ಉಪಯೋಗ ಮಾಡಿ ಮಾಡಿದರೆ ಒಂದೋ ಎರಡೋ ದಿವಸದಲ್ಲಿ ಮುಗೀತದೆ. ಜನರು ಮಾಡುವುದಾದರೆ ತಿಂಗಳುಗಟ್ಟಲೆ ಬೇಕು. ಅಷ್ಟಾಗುವಾಗ ಮಳೆ ಸಿಕ್ಕಿದರೆ ನಮಗೆ ಕೈಗೆ ಸಿಕ್ಕಿದ್ದು ನಮ್ಮ ಭತ್ತ ನಮಗೆ ಉಪಯೋಗಕ್ಕೆ ಆಗುವುದಿಲ್ಲ. ಆ ರೀತಿ ಆಗ್ತದೆ, ಬಿದ್ದು ಹಾಳಾಗಿ ಹೋಗ್ತದೆ. ಮೆಷಿನು ಈಗ ಕಂಬೈನ್ಡ್ ಹಾರ್ವೆಸ್ಟರ್ಗಳು ಉಂಟು, ಅದು ಗದ್ದೆಗೆ ಇಳಿದ್ರೆ ಬೆಳಗಿಂದ ಸಂಜೆ ಆಗಬೇಕಾದ್ರೆ ಗದ್ದೆ ಕೊಯ್ಲು ಮಾಡಿ ಹುಲ್ಲು ಮತ್ತೆ ಕಾಳನ್ನು ಸಪರೇಟ್, ಭತ್ತವನ್ನು ಸಪರೇಟ್ ಮಾಡಿ ಕೊಡ್ತದೆ. ಮತ್ತೆ ಪುನಃ ಒಂದು 4 ದಿವಸ ಕಳೆದು ಬೈಹುಲ್ಲು ಸರಿಯಾಗಿ ಒಣಗಿದ ಮೇಲೆ ಬೇಲರ್ ಯಂತ್ರದ ಸಹಾಯದಿಂದ ಅದನ್ನು ಬೈಹುಲ್ಲನ್ನು ಸಹ ಕಟ್ಟಿ ಸ್ಟಾಕ್ ಮಾಡಿಡ್ತೇವೆ ದನಗಳಿಗೆ ಉಪಯೋಗಕ್ಕೆ. ಆಮೇಲೆ ಭತ್ತವನ್ನು ವಾಪಸ್ ಕ್ಲೀನ್ ಮಾಡಲಿಕ್ಕೆ ಮೊದಲು ಗಾಳಿಗೆ ಹಿಡಿಯೋದು ಅಂತ ಹೇಳಿ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದದ್ದು, ಈಗ ಅದಕ್ಕೆ ಸಹ ಮೆಷಿನ್ ಉಂಟು. ಆ ಮೆಷಿನಲ್ಲಿ ಹಾಕಿ ಕಸಕಡ್ಡಿಗಳನ್ನು ಬೇರೆ ಮಾಡಿ ಮತ್ತೆ ಮಿಲ್ಲಿಗೆ ತಕೊಂಡು ಹೋಗುವಂತದ್ದು. ಈಗ ಈ ಭತ್ತದ ಕೃಷಿಗೆ ಈ ರೋಗ ಬಾಧಕಗಳು ಏನಾದರೂ ಉಂಟಾ ಸರ್? ಉಂಟು. ರೋಗ ಕೀಟ ಅನ್ನೋದು ಎಲ್ಲಾ ಬೆಳೆಗಳಿಗೂ ಇರುವಂತದ್ದೇ. ನಮ್ಮ ನಮ್ಮ ಪ್ರದೇಶದ ವಾತಾವರಣ, ಮಣ್ಣು, ನಮ್ಮ ಭೂ ಪ್ರಕೃತಿಗೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗ್ತದೆ. ಈಗ ನಮ್ಮ ಗದ್ದೆಯಲ್ಲಿ ನಾನು ಪ್ರಧಾನವಾಗಿ ನೋಡುವಂಥದ್ದು ಏನು ಅಂತ ಹೇಳಿದ್ರೆ ಭತ್ತದ ಒಲಿಗೆ ಬರುವಂತ ಕೀಟಗಳು, ಅಂದ್ರೆ ಅದಕ್ಕೆ ಲೀಫ್ ಮೈನರು, ಆಮೇಲೆ ಲೀಫ್ ರೋಲರು, ಸ್ಟೆಂಬೋರರು ಇಂಥದ್ದು ಅದು ಬರ್ತದೆ. ಆಮೇಲೆ ಬಗ್ಸ್ ಅಂತ ಹೇಳಿದ್ರೆ ಇಲ್ಲಿ ಆಡು ಭಾಷೆಯಲ್ಲಿ ಬಂಬುಚ್ಚಿ ಅಂತ ಹೇಳ್ತೇವೆ, ಅದು ಲೇಟರ್ ಸ್ಟೇಜಲ್ಲಿ ಕೊಯ್ಲಿನ ಸಮಯದಲ್ಲಿ ಬರುವಂಥದ್ದು, ಅದು ಮೇಯ್ನ್ ಇರುವಂಥದ್ದು. ಅದನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಸರಿಯಾದ ಬೆಳೆ ಬರ್ತದೆ. ಹಾಗೆ ಇದಕ್ಕೆ ಪ್ರಾಣಿಗಳ ಹಾವಳಿ ಇರ್ತದೆ ಹೆಚ್ಚಾಗಿ ಭತ್ತದ ಕೃಷಿಗೆ, ಇದಕ್ಕೆ ನೀವು ಯಾವ ತರಹ ಒಂದು ಸೇಫ್ಟಿಯನ್ನು ಮಾಡ್ಕೊಂಡಿದ್ದೀರಾ ಸರ್? ಪ್ರಾಣಿಗಳ ಹಾವಳಿ ತುಂಬಾ ಇದೆ ಕಾಡು ಪ್ರಾಣಿಗಳದ್ದು. ಭತ್ತಕ್ಕೆ ಹೇಳಿದ್ರೆ ಡೈರೆಕ್ಟ್ ಆಗಿ ಬರುವಂತದ್ದು ಹಂದಿ, ಹಕ್ಕಿಗಳು, ಆಮೇಲೆ ಉಡ, ಮುಳ್ಳು ಹಂದಿ ಇಂಥದ್ದೆಲ್ಲ ಇದೆ. ಮತ್ತೆ ಇಂಡೈರೆಕ್ಟ್ ಆಗಿ ಎಷ್ಟೋ ಇದೆ. ಅದಕ್ಕೆ ಹಂದಿ ಮೇಜರ್ ನಮಗೆ ಬರುವಂತದ್ದು ಹಂದಿ. ಅದಕ್ಕೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಸಸಿ ಇರುವಾಗಲೇ ಎಲ್ಲಾ ಗದ್ದೆಯ ಸುತ್ತಲೂ ನಾವು ಅಡಿಕೆ ಮರದ ಸಲಿಕೆಯ ಗೂಟಗಳನ್ನು ಹಾಕಿ ಎರಡೆರಡು ಲೈನ್ ಸರಿಗೆ ಕಟ್ತೇವೆ. ಸರಿಗೆ ಕಟ್ಟಿದ್ರೆ ಹಂದಿ ಬರೋದು ಕಡಿಮೆ ಆಗ್ತದೆ. ಆಮೇಲೆ ಈ ಹಕ್ಕಿಗಳ ಉಪದ್ರವವನ್ನು ತಡೆಗಟ್ಟಲಿಕ್ಕೆ ಆದಷ್ಟು ಊರಿನಲ್ಲಿ ಬಾಕಿ ಇರುವವರು ಎಲ್ಲರೂ ಬೇಸಾಯ ಮಾಡುವ ಅದೇ ಟೈಮಲ್ಲಿ ನಾವು ಸಹ ಮಾಡಿದ್ರೆ ಸ್ವಲ್ಪ ಬಾಧೆ ಕಡಿಮೆ ಆಗ್ತದೆ. ಮತ್ತೆ 5-10% ವೇಸ್ಟೇಜ್ ಆಗ್ತದೆ, ಅದು ಎಲ್ಲ ಕೃಷಿಯಲ್ಲಿ ಇರುವಂತದ್ದೇ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು. ಈಗ ಈ ಭತ್ತದ ಕೃಷಿ ಮಾಡ್ಲಿಕ್ಕೆ ಅದರ ಇಂಟ್ರೆಸ್ಟ್ ಹೇಗೆ ಬಂತ ಸರ್? ನೀವು ಮೊದಲು ಏನ್ ಮಾಡ್ತಾ ಇದ್ರಿ? ನಾನು ಹೇಳಿದ್ರೆ ಸಣ್ಣ ಇದು ನಮ್ಮ ಮನೆಯಲ್ಲಿ ಇದು ಅಪ್ಪ ಅಜ್ಜ ಎಲ್ಲ ಮೊದ್ಲೇ ಬೇಸಾಯ ಮಾಡ್ತಾ ಇದ್ದದ್ದು. ಸಣ್ಣಾಗಿರುವಾಗ ಎತ್ತು ಕೋಣಗಳಲ್ಲಿ ಉಳುಮೆ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಾವು ಸಹ ಹೋಗಿ ಉಳುಮೆ ಮಾಡುವುದನ್ನು ನೋಡ್ತಾ ಇದ್ದೆವು. ಇವರು ಕೈಯಲ್ಲಿ ಪದ್ಯ ಹೇಳಿಕೊಂಡು ಅದನ್ನು ಕೊಯ್ಯುವಾಗ ಈ ಟೈಮಲ್ಲೆಲ್ಲ ಹೋಗ್ತಾ ಇದ್ದವರು. ಹಾಗೆ ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಬಂತು. ಮತ್ತೆ ನಾನು ಕಲಿವಿಕೆ ಮಾಡಿದ್ದು ಹಾರ್ಟಿಕಲ್ಚರ್ BSc ತೋಟಗಾರಿಕೆಯಲ್ಲಿ. ಹಾಗೆ ಮತ್ತೆ ಊಟ ಮಾಡಲಿಕ್ಕೆ ನಮಗೆ ಭತ್ತ ಅಕ್ಕಿ ಇಲ್ಲದೆ ಆಗುದಿಲ್ಲ ಅಲ್ಲ. ಈಗ ಬೇರೆ ಯಾವುದೇ ವ್ಯವಹಾರಿಕವಾಗಿ ಬೆಳೆ ಬೆಳೆದ್ರು ನಮ್ಮ ಅನ್ನ ನಾವು ನಮ್ಮ ಗದ್ದೆಯಲ್ಲಿ ಬೆಳೆದು ಊಟ ಮಾಡುದು ಅಂತ ಹೇಳಿದ್ರೆ ಅದರ ಖುಷಿ ಒಂದು ಬೇರೆ. ಮತ್ತೆ ಸ್ವಲ್ಪ ಜಾನುವಾರು ಸಾಕ್ತೇನೆ ನಾನು, ಅದಕ್ಕೆ ಮೇವಿಗೋಸ್ಕರ ಈ ಭತ್ತದ ಕೃಷಿ ಪೂರಕ ಆಗ್ತದೆ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಈ ಭತ್ತದ ಗದ್ದೆಯಲ್ಲಿ ನಾವು 4 ತಿಂಗಳು 3-3.5 ತಿಂಗಳು ನೀರು ನಿಲ್ಲಿಸ್ತೇವೆ. ಈ ನೀರು ನಿಂತ ನೀರು ಇಂಗುತ್ತದೆ. ಇದು ಕೋಟಿಗಟ್ಟಲೆ ಲೀಟರ್ ನೀರು ನಮಗೆ ಮಳೆ ನೀರು ಕೊಯ್ಲು ಮಾಡಿ ನಮಗೆ ನಮ್ಮ ತೋಟಕ್ಕೆ ಬಾಕಿ ನೀರಿನ ಸೋರ್ಸಿಗೆ ಇದು ತುಂಬಾ ಉಪಕಾರ ಆಗ್ತದೆ. ಜಾಗವನ್ನು ಹಡಿಲು ಬಿಡುವುದಕ್ಕೂ ಹಾಗೆ ಒಂದು ಉಪಯೋಗ ಆದ ಹಾಗೆ. ಖಂಡಿತ ಸರ್, ಒಂದು ರೀತಿಯಲ್ಲಿ ಪ್ರಕೃತಿಯಿಂದ ಬಂದಂತಹ ನೀರು ಸಹ ಹಾಗೆ ಈ ಗದ್ದೆಗಳಲ್ಲಿ ನಿಂತು ಅದು ಸಹ ಒಂದು ಭೂಮಿಗೆ ಎಳೆದುಕೊಂಡು ಮುಂದಿನ ಒಂದು ತೋಟಕ್ಕೆ ಸಹ ಅದು ಒಳ್ಳೆಯ ನೀರಿನ ಅಂಶವನ್ನು ಕೊಡ್ತಾ ಇರ್ತದೆ. ಈಗ ಈ ಒಂದು ಬೆಳೆಯನ್ನು ಗದ್ದೆಯಲ್ಲಿ ಒಂದು ಬೆಳೆಯನ್ನು ಮಾಡ್ತಾ ಇದ್ದೀರಾ, ಅದರ ನಂತರ ನೀವು ಏನು ಮಾಡ್ತೀರಾ ಸರ್? ಗದ್ದೆಯಲ್ಲಿ ಗದ್ದೆ ಉಳುಮೆ ಆದ ಕೂಡಲೇ ನಾವು ಅದನ್ನು ಕೊಯ್ಲಾದ ಕೂಡಲೇ ವಾಪಸ್ ಉಳುಮೆ ಮಾಡುತ್ತೇವೆ. ಅಂದ್ರೆ ಬೇಸಿಗೆಯಲ್ಲಿ ಗದ್ದೆ ಉಳುಮೆ ಮಾಡುವುದರಿಂದ ಕೀಟಗಳು ಬಂದು ಮೊಟ್ಟೆ ಇಡುವಂತದ್ದು ಅಥವಾ ಕ್ರಿಮಿಕೀಟಗಳು ಅದರಲ್ಲಿ ಏನಿದೆ ಅದೆಲ್ಲ ನಾಶ ಆಗ್ತದೆ. ಈ ಕಡು ಬಿಸಿಲಿಗೆ ಮಣ್ಣು ಓಪನ್ ಆಗಿದ್ರೆ ಅದನ್ನು ಉಳುಮೆ ಮಾಡಿ ಹುಡಿ ಮಾಡಿಟ್ರೆ ಅದು ಉಪಕಾರ ಆಗ್ತದೆ. ನಮಗೆ ಬರುವ ವರ್ಷಕ್ಕೆ ಕೀಟಬಾಧೆ ಕಡಿಮೆ ಆಗ್ತದೆ. ಮತ್ತೆ ಉಳುಮೆ ಮಾಡಿದ ಕೂಡಲೇ ಏನಾದ್ರೂ ದವಸ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಥವಾ ಸೆಣಬು ಇಂಥದ್ದೇನಾದ್ರೂ ಬಿತ್ತನೆ ಮಾಡಿದ್ರೆ ಸ್ವಲ್ಪ ಹಸಿರೆಲೆ ಗೊಬ್ಬರದ ರೀತಿ ಕ್ರಾಪ್ ರೊಟೇಷನ್ ಹೇಳುವ ಉದ್ದೇಶದಿಂದ ಹಾಗೇನಾದ್ರು ಮಾಡ್ತೇವೆ. ಅಲ್ಲದಿದ್ರೆ ತರಕಾರಿ ಏನಾದ್ರು ಮನೆ ಮಟ್ಟಿಗೆ ಮಾಡಿದ್ರೆ ಅದು ಸಹ ಗದ್ದೆಯಲ್ಲಿ ಮಾಡಿದ್ದು ಒಂದು ಒಳ್ಳೇದಾಗಿ ಬರ್ತದೆ. ಅದಲ್ಲದೆ ನೀವು ತರಕಾರಿಗಳನ್ನು ಬೆಳೆಸ್ತಾ ಇದ್ದೀರಾ? ತರಕಾರಿ ಮನೆಯ ಖರ್ಚಿಗೆ ಮಾತ್ರ ದೊಡ್ಡ ಮಟ್ಟಿಗೆ ಇಲ್ಲ. ಈಗ ಜಾನುವಾರು ಸಾಕಾಣಿಕೆ ಅಂತ ಹೇಳಿದ್ರಿ, ಯಾವುದೆಲ್ಲ ತಳಿಗಳು ಉಂಟು ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ದೇಶಿ ತಳಿ ಅಂತ ಹೇಳಿದ್ರೆ ಗಿರ್ರು ಉಂಟು, ಆಮೇಲೆ ಮಿಶ್ರ ತಳಿಗಳು ಜರ್ಸಿ, HF, ಗಿರ್ರು ಇಂಥವೆಲ್ಲ ಮಿಶ್ರ ತಳಿಗಳು ಉಂಟು. ಈಗ ಹಾಲನ್ನು ಹೊರಗಡೆ ಕೊಡ್ತಾ ಇದ್ದೀರಾ ಸರ್? ಡೈರಿಗೆ ಹಾಕ್ತಾ ಇದ್ದೇವೆ ಹಾಲು. ಮೇನ್ ಆಗಿ ನಮಗೆ ಗೊಬ್ಬರಕ್ಕೆ ಬೇಕಾಗಿ ಜಾನುವಾರು ಸಾಕುವಂತದ್ದು, ಆದ್ರೆ ಒಳ್ಳೆ ಹಾಲಿನ ತಳಿಗಳನ್ನು ನೋಡಿ ಸಾಕ್ತಾ ಇದ್ದೇವೆ. ಅಷ್ಟಾಗುವ ನಮಗೆ ಹಾಲಿನಿಂದ ಸಹ ಉತ್ಪತ್ತಿ ಬರ್ತದೆ, ಇಲ್ಲದಿದ್ರೆ ನಷ್ಟ ಆಗ್ತದೆ. ಈಗ ಒಟ್ಟಾರೆ ಹೇಳುದಿದ್ರೆ ಒಂದು ಕಡೆ ನಿಮ್ದು ಭತ್ತದ ಕೃಷಿ ಉಂಟು, ಒಂದು ಕಡೆ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ರ. ಇಲ್ಲಿ ಒಂದು ಸಂದರ್ಭದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ದನಕರುಗಳನ್ನು ಸಾಕ್ತಾ ಕೃಷಿಯ ಜೀವನ ನಡೆಸ್ತಾ ಇದ್ರೆ ಅನುಭವ ಹೇಳುದಿದ್ರೆ ಹೇಗೆ ಸರ್? ಅನುಭವ ಕೃಷಿಯ ಅನುಭವ ಒಳ್ಳೇದುಂಟು. ಹೇಳಿದ್ರೆ ಕೃಷಿ ಹೇಳಿದ್ರೆ ಅದು ಚಾಲೆಂಜ್, ಅದು ಇವತ್ತಿದ್ದ ಹಾಗೆ ನಾಳೆ ಅಲ್ಲ, ವ್ಯತ್ಯಾಸ ಆಗ್ತದೆ. ಮತ್ತೆ ಅದರಲ್ಲಿ ಕಲ್ತು ಮುಗಿಲಿಕ್ಕೆ ಅಥವಾ ಕೆಲಸ ಮಾಡಿ ಮುಗಿಲಿಕ್ಕೆ ಅಂತ ಹೇಳಿಲ್ಲ, ಅದು ಸಮುದ್ರದ ತೆರೆ ಬಂದ ಹಾಗೆ ಬರ್ತಾ ಇರ್ತದೆ. ಹಾಗೆ ನಮಗೊಂದು ಹೊಸ ಹೊಸ ಅನುಭವ ಆಗ್ತದೆ. ಆಮೇಲೆ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ನಾವೇ ಸಾಧ್ಯ ಇದ್ದಷ್ಟು ನಮಗೆ ಬೇಕಾದ ವಸ್ತುಗಳನ್ನು ಬೆಳೆದು ಉಪಯೋಗ ಮಾಡುವುದು ಒಳ್ಳೇದು. ಮತ್ತೆ ಶುದ್ಧವಾದ ಗಾಳಿ ನೀರು ಸಿಗ್ತದೆ. ಈಗ ಸರ್, ನೀವು ಜೂನ್ ಅಲ್ಲಿ ಈಗ ಭತ್ತವನ್ನು ಬಿತ್ತನೆ ಮಾಡಿದ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಕಟಾವು ಮಾಡ್ಲಿಕ್ಕೆ ಬರ್ತದೆ ಸರ್? ಸಾಧಾರಣವಾಗಿ ಭತ್ತದ ವೆರೈಟಿಗಳಲ್ಲಿ ಸುಮಾರು ವೆರೈಟಿಗಳು ಉಂಟು. 90 ದಿವಸದಿಂದ 120 ದಿವಸ, 120 ದಿವಸದಿಂದ ಮೇಲೆ 5-5.5 ತಿಂಗಳಿನ ವೆರೈಟಿಗಳು ಉಂಟು. ಹೆಚ್ಚಾಗಿ ಎಲ್ಲರೂ ಮಾಡುವಂತದ್ದು 4 ತಿಂಗಳಿನ ಬೆಳೆ, ಅದು ಒಳ್ಳೆ ಫಸಲು ಬರುವಂತದ್ದು. ನಾವೀಗ MO4 ಅಂತ ಹೇಳುವ ವೆರೈಟಿಯನ್ನು ಈಗ ಮಾಡ್ತಾ ಇದ್ದೇವೆ, ಅದು 120 ದಿವಸ ಬೇಕಾಗ್ತದೆ. ಈಗ ಈ ಭತ್ತವನ್ನು ನೀವು ಮಿಲ್ಲಿಗೆ ಕೊಡ್ತೀರಾ ಅಕ್ಕಿ ಮಾಡ್ಲಿಕ್ಕೆ, ನಿಮ್ಗೆ ಬೇಕಾದಷ್ಟು ಉಳಿಸಿ ಮತ್ತೆ ನೀವು ಅದನ್ನು ಕೊಡ್ತಾ ಇದ್ದೀರಾ ಸರ್ ಹೊರಗಡೆ? ಭತ್ತವನ್ನು ಭತ್ತಾಗಿಯೇ ಮಾರಾಟ ಮಾಡಿದ್ರೆ ನಮಗೆ ಪ್ರಯೋಜನ ಇಲ್ಲ, ಭತ್ತಕ್ಕೆ ರೇಟ್ ಕಡಿಮೆ. ನಾವು ಎಲ್ಲಾ ಭತ್ತವನ್ನು ಮಿಲ್ಲಿಗೆ ಕಳಿಸಿ ಆದಷ್ಟು ಅದನ್ನು ಕಜೆ ಅಂತ ಹೇಳಿ ಅಂದ್ರೆ ಪಾಲಿಶ್ ಕಮ್ಮಿ ಮಾಡಿ ಪಾಲಿಶ್ ರಹಿತವಾಗಿ ಕುಚ್ಚಿಲಕ್ಕಿ ಮಾಡ್ತೇವೆ. ಅದರಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದದ್ದನ್ನು ಅದಕ್ಕೆ ಒಳ್ಳೆ ರೇಟ್ ಸಿಗ್ತದೆ. ಈಗ 60 ರೂಪಾಯಿಗೆ ನಾವು ಮಾರಾಟ ಮಾಡ್ತಾ ಇದ್ದೇವೆ. ನಮ್ಮ ಪೈಕಿಯವರು ಅಥವಾ ನೆರೆಹೊರೆಯವರು ಸಾಧಾರಣ ಸ್ವಲ್ಪ ದೂರ ದೂರಕ್ಕೂ ತಕೊಂಡು ಹೋಗುವವರಿದ್ದಾರೆ. ಹಾಗಾಗಿ ಹಳೆ ಅಕ್ಕಿಯನ್ನು ನಾವು ಮಾರಾಟ ಮಾಡೋದು, ಕಳೆದ ವರ್ಷದನ್ನು ಈ ವರ್ಷ ಮಾರಾಟ ಮಾಡೋದು, ಅದು ಒದಗು ಜಾಸ್ತಿ ಒಳ್ಳೇದು ಅಂತೇಳಿ. ಹಾಗೆ ಮಾಡಿದರೆ ನಮಗೆ ಪ್ರಯೋಜನ, ಭತ್ತವನ್ನು ಕೊಟ್ಟರೆ ನಷ್ಟ ಬರ್ತದೆ. ಅದೀಗ ನೀವು ಅಕ್ಕಿಯನ್ನು ಶೇಖರಣೆ ಮಾಡಬೇಕು ಅಂತಾದ್ರೆ ಹೇಗೆ ದಾಸ್ತಾನು ಅದನ್ನು ಮಾಡ್ತಾ ಇದ್ದೀರಾ ಸರ್? ಅಕ್ಕಿಯನ್ನು ಅದರಲ್ಲಿ ಮಾಯಿಶ್ಚರ್ ಎಲ್ಲ ಇಲ್ಲದ ಹಾಗೆ ಮಿಲ್ಲಿಂದ ಬಂದ ಕೂಡಲೇ ಮಾಯಿಶ್ಚರ್ ಉಂಟಾ ಎಲ್ಲ ನೋಡಿ ಒಳ್ಳೆ ಬಂದ ರೂಮಿನಲ್ಲಿ ಒಂದ ಬ್ಯಾರಲ್ಗಳಲ್ಲಿ ಅಥವಾ ಸರಿಯಾದ ಗೋಣಿ ಚೀಲಗಳಲ್ಲಿ ಹಾಕಿ ಇಡುವಂಥದ್ದು. ನಾವು ಯಾವುದೇ ಪ್ರಿಸರ್ವೇಟಿವ್ ಹಾಕುವುದಿಲ್ಲ. ಪ್ರಿಸರ್ವೇಟಿವ್ ಹಾಕಿದರೆ ಅದು ಆರೋಗ್ಯಕ್ಕೆ ಹಾಳಾದ ಕಾರಣ ಹಾಕುದಿಲ್ಲ, ಏನು ಆಗ್ತದೆ ಆಗುದಿಲ್ಲ, ಸಾಧಾರಣ ಒಂದು ವರ್ಷ ಒಂದೂವರೆ ವರ್ಷ ಎಲ್ಲ ಇಡ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಆಗುದಿಲ್ಲ. ಭತ್ತದ ಕೃಷಿಗೆ ನೀರಿನ ಮೂಲ ಹೇಗೆ ಸರ್? ನಮಗೆ ಮುಖ್ಯವಾಗಿ ಮಳೆ ನೀರನ್ನು ಆಶ್ರಯಿಸಿ ಮಾಡುವಂತದ್ದು. ಆದ್ರೆ ಈಗಿನ ಬದಲಾದ ಕಾಲಘಟ್ಟದಲ್ಲಿ ನೀರಿನ ಉದ್ದೇಶಕ್ಕಾಗಿ ನಾವು ಪೈಪ್ ಲೈನ್ಗಳನ್ನು ಮಾಡಿ ಮೋಟಾರ್ ಉಪಯೋಗ ಮಾಡಿ ಕೂಡ ಹಾಕಬೇಕಾಗ್ತದೆ. ಭತ್ತ ಒಂದು ತುಂಬಾ ನೀರು ಕೇಳುವಂತ ಕ್ರಾಪ್, ಬಾಕಿ ಗಿಡದ ಹಾಗೆ ಯಾವಾಗಾದ್ರೂ ಒಮ್ಮೆ ಹಾಕಿ ಹಾಗೆ ಅಲ್ಲ, ಭತ್ತಕ್ಕೆ ನೀರು ನಿಲ್ಲಿಸಬೇಕಾಗ್ತದೆ. ಸಾಧಾರಣ ಒಂದು ಮೂರುವರೆ ತಿಂಗಳವರೆಗೆ ಭತ್ತಕ್ಕೆ ತುಂಬಾ ನೀರು ಬೇಕಾಗ್ತದೆ, ನೀರು ನಿಲ್ಲಿಸಬೇಕಾಗ್ತದೆ. ನೀರು ಎಡೆಯಲ್ಲಿ ಫುಲ್ಲು ಅದರಿಂದ ಆರಿ ಹೋಯ್ತು ಅಂತಾದ್ರೆ ಗದ್ದೆ ಒಡೀತದೆ, ಮತ್ತೆ ಪುನಃ ನೀರು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಭತ್ತದ ವಿಶೇಷತೆ ಏನು ಅಂತ ಹೇಳಿದ್ರೆ ಅದು ನೀರಿನಲ್ಲಿ ಮುಳುಗಿಕೊಂಡಿರುವಂತ ಬೆಳೆ. ಬಾಕಿ ಈಗ ತೋಟಗಾರಿಕಾ ಬೆಳೆಗಳಲ್ಲಾದ್ರೆ ಯಾವತ್ತಾದ್ರೂ ಒಮ್ಮೆ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಹಾಗೆ ನೀರು ಕೊಟ್ಟರಾಗ್ತದೆ, ನೀರಿನ ಪಸೆ ಬೇಕಾದ್ದು. ಇದಕ್ಕೆ ಹಾಗಲ್ಲ, ನೀರಿನಲ್ಲೇ ಇರಬೇಕಾಗ್ತದೆ. ನೀರು ಹೆಚ್ಚು ಆಗಬಾರ್ದು. ಈಗ ಉದಾಹರಣೆಗೆ ಮೊಳಕೆ ಬರುವಂತ ಟೈಮಲ್ಲಿ ಅಥವಾ ಗಿಡ ಸಣ್ಣ ಇರುವಾಗ ಆ ಗಿಡದಿಂದಲೂ ಮೇಲೆ ನೀರೆಲ್ಲ ಇದ್ರೆ ಕೊಳ್ತು ಹೋಗ್ತದೆ, ಮಳೆ ವಿಪರೀತ ಇದ್ರೆ. ಆಗ ನೀರನ್ನು ಹೊರಗೆ ಬಿಡಬೇಕಾಗ್ತದೆ. ನೀರು ಕಡಿಮೆ ಇದ್ದಾಗ ನೀರನ್ನು ಮಳೆ ನೀರನ್ನು ಒಂದಷ್ಟು ಸ್ಟೋರ್ ಮಾಡುವಂಥದ್ದು, ಅಲ್ಲ ಮೋಟ್ರಿನ ಮುಖಾಂತರ ನೀರು ಹೊರಗಿನಿಂದ ಕೊಡುವಂಥದ್ದು. ಮತ್ತೆ ಸ್ಪ್ರೇ ಮಾಡಬೇಕಾದ ಟೈಮಲ್ಲಿ ಅಥವಾ ಫರ್ಟಿಲೈಸರ್ ಅಪ್ಲಿಕೇಶನ್ ಮಾಡುವಂಥ ಟೈಮಲ್ಲಿ ಅದರಿಂದ ಮುಂಚಿತವಾಗಿ ನೀರನ್ನು ನಾವು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತೇವೆ. ಯಾಕೆಂತ ಹೇಳಿದರೆ ಎಡೆಯಲ್ಲಿ ಸಡನ್ ಮಳೆ ಬಂದರೆ ಆ ಹಾಕಿದಂಥ ಗೊಬ್ಬರ ಅಥವಾ ಕೀಟನಾಶಕದ ಉಪಯೋಗ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ನೀರಿನ ನಿರ್ವಹಣೆ ಇದರಲ್ಲಿ ಭಾರಿ ಮುಖ್ಯ. ಭತ್ತದ ಗದ್ದೆಗೆ ನಾವು ಸಾಧಾರಣ ದಿವಸಲು ಹೇಳುವಾಗ ಅಥವಾ ಒಂದೆರಡು ಮೂರು ದಿವಸಕ್ಕೊಮ್ಮೆ ಆದರೂ ಸುತ್ತು ಬರ್ತಾ ಇರಬೇಕಾಗ್ತದೆ. ನೀರಿನ ಲೆವೆಲ್ ಯಾವ ರೀತಿ ಉಂಟು, ಹೆಚ್ಚೋ ಕಡಿಮೆಯೋ, ಅದನ್ನು ನೋಡಿಕೊಂಡು ನಾವು ವ್ಯತ್ಯಾಸ ಮಾಡಬೇಕಾಗ್ತದೆ. ಕೆಲವು ವಿಧದಿಂದ ಬೋರ್ವೆಲ್ ತೆಗೆಯುವುದಿಲ್ಲ ಹೇಳಿದರೆ ಮಳೆಗಾಲದ ನೀರು, ಮಳೆಗಾಲದಲ್ಲಿ ಬೋರ್ವೆಲ್ ನೀರು ಉಪಯೋಗ ಮಾಡುವುದು ಬೇಡ ಅಂತ ಹೇಳುವ ಉದ್ದೇಶದಿಂದ ಕೆರೆಗಳಲ್ಲಿ ನೀರು ಉಂಟು. ಆಮೇಲೆ ಮಳೆ ನೀರನ್ನು ದೊಡ್ಡ ಹೊಂಡಗಳಲ್ಲಿ ಸ್ಟೋರೇಜ್ ಮಾಡಿ ಇಟ್ಟುಕೊಂಡು ಅದನ್ನು ಕೂಡ ಆ ಮಳೆ ನೀರನ್ನೇ ನಾವು ಇದಕ್ಕೆ ಉಪಯೋಗ ಮಾಡುತ್ತೇವೆ ಭತ್ತದ ಗದ್ದೆಗೆ. ಮತ್ತೆ ಮಳೆ ಬಂದಾಗ ಗುಡ್ಡದಿಂದ ಹರಿದು ಬರುವಂತಹ ನೀರುಗಳೆಲ್ಲ ನೀರಿನ ಕಣಿಗಳ ಮುಖಾಂತರ ಗದ್ದೆಗೆ ಬರ್ತದೆ, ಅದನ್ನು ಕೂಡ ಉಪಯೋಗ ಮಾಡುತ್ತೆ. ಈ ಭತ್ತದ ಕೃಷಿಗೆ ನಾವು ದಿನ ಭೇಟಿ ಕೊಡ್ತಾ ಇರಬೇಕಾಗ್ತದೆ ಸರ್? ಹೌದು, ಯಾವುದೇ ಕೃಷಿ ಆದರೂ ನಾವು ನಮ್ಮ ಪಾಲ್ಗೊಳ್ಳುವಿಕೆ ಎಷ್ಟು ಇದೆ ಅದರ ಮೂಲಕ ನಮಗೆ ಉತ್ಪಾದನೆ ಬರುವಂಥದ್ದು. ಆದರೆ ಭತ್ತದಲ್ಲಿ ಹೇಗೆ ಅಂತ ಹೇಳಿದರೆ ಅದು 4 ತಿಂಗಳಿನ ಬೆಳೆ ಆದರೂ ಅದಕ್ಕೆ ನಾವು ಅಷ್ಟು ದಿನ ನೋಡಬೇಕಾಗ್ತದೆ. ಈಗ ಉದಾಹರಣೆಗೆ ಭತ್ತಕ್ಕೆ ಈಗ ಮೀನು ಬರುವಂಥ ಕೀಟ ಯಾವುದು ಅಂತ ಹೇಳಿದರೆ ಈ ಎಲೆ ಮಡಚುವಂಥದ್ದು ಅಥವಾ ಲೀಫ್ ರೋಲರು, ಲೀಫ್ ಮೈನರು ಅಂತ ಹೇಳ್ತೇವೆ ಇಂಥದ್ದೆಲ್ಲ. ಇವತ್ತಿಂದ ನಾಳೆಗೆ ಅದು ಕಾಡ್ಗಿಚ್ಚು ಸ್ಪ್ರೆಡ್ ಆದ ರೀತಿಯಲ್ಲಿ ಸ್ಪ್ರೆಡ್ ಆಗ್ತದೆ. ನಾವೀಗ ಇವತ್ತು ಸ್ಪ್ರೇ ಮಾಡುವ ಬದಲು 2 ದಿನ 4 ದಿನ ನಾವು ಬಿಟ್ಟು ಮಾಡಿದರೆ ಸುಮಾರು ಮೀಟ್ರ್ಗಟ್ಟಲೆ ಅಗಲಕ್ಕೆ ಅದು ಸ್ಪ್ರೆಡ್ ಆಗಿ ಗಿಡವೇ ನಾಶ ಆಗಿ ಹೋಗ್ತದೆ, ಮತ್ತೆ ನಮಗೆ ಅಷ್ಟು ಜಾಗ ಖಾಲಿಯಾಗಿ ಬಿಡ್ತದೆ. ಅದಕ್ಕೋಸ್ಕರ ಆಯಾಯ ದಿನವೇ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಮತ್ತೊಂದೇನು ಅಂತ ಹೇಳಿದರೆ ನಾವು ದಿನಾಲು ಹೋಗ್ಲಿಕ್ಕೆ ಬೇಕಾಗಿ ಗದ್ದೆಯ ಹುಣಿ ಅಥವಾ ಬದುಗಳನ್ನು ಕೂಡ ಕ್ಲೀನ್ ಇಟ್ಟುಕೊಳ್ತೇವೆ. ಅಷ್ಟಾಗುವಾಗ ಅದರಿಂದ ಕೀಟಗಳು ಆಚೆ ಈಚೆ ಸ್ಪ್ರೆಡ್ ಆಗುವಂಥದ್ದು ಕಡಿಮೆ ಆಗ್ತದೆ, ಕೀಟ ಬಾಧೆ ಕಡಿಮೆ ಆಗ್ತದೆ. ಮತ್ತೆ ಹಂದಿಗಳೋ ಬೇರೆ ನವಿಲೋ ಹಕ್ಕಿಗಳೋ ಎಲ್ಲ ಬಂದರೂ ಕೂಡ ನಮಗೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಈಗ ನಾವು ಹಾಕಿದ ಸರಿಗೆಗಳನ್ನು ಅವುಗಳು ನಾಶ ಮಾಡಿ ಒಳಗೆ ಬರುವಂಥದ್ದು, ಮತ್ತೆ ಕೆಲವು ಸಲ ನೀರು ಜಾಸ್ತಿ ಆಗುವಂಥದ್ದು ಕಡಿಮೆ ಆಗುವಂಥದ್ದು ಇದೆಲ್ಲ ಇರ್ತದೆ. ಅಥವಾ ಏನಾದ್ರು ಈಗ ಪೊಟ್ಯಾಷ್ ಡೆಫಿಷಿಯನ್ಸಿ ಆಗ್ತದೆ, ನೈಟ್ರೋಜನ್ ಜಾಸ್ತಿ ಆಗ್ತದೆ, ಇಂಥದ್ದೇನಾದರೂ ನಾವು ಕೊಟ್ಟ ಫರ್ಟಿಲೈಸರ್ನಲ್ಲಿಯೂ ಹೆಚ್ಚು ಕಡಿಮೆ ಇದ್ದರೆ ನಾವೀಗ ಸ್ಪ್ಲಿಟ್ ಡೋಸ್ ಆಗಿ 2-3 ಸಲ ಕೊಡಬೇಕಾಗ್ತದೆ ಇಟ್ಟು. ಹಾಗೆ ಕೊಟ್ಟರೆ ಫರ್ಟಿಲೈಸರ್ ಕೊಟ್ಟರೆ ಅದರ ಪ್ರಯೋಜನ ಜಾಸ್ತಿ. ಅದನ್ನು ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಮಗೆ ಅದರ ವ್ಯತ್ಯಾಸಗಳು ಗೊತ್ತಾಗ್ತದೆ. ನಿಮಗೆ ಈ ಒಂದು ಕೃಷಿಗೆ ನಿಮ್ಮ ಮನೆಯವರ ಸಹಾಯ ಹೇಗೆ ಉಂಟು ಸರ್? ಖಂಡಿತ ಮನೆಯವರ ಸಹಾಯ ಇದೆ ಹೇಳಿದರೆ ಮನೆಯವರು ಅವರವರಿಂದ ಆಗುವಂತದ್ದನ್ನೆಲ್ಲರೂ ಮಾಡ್ತಾರೆ, ಹಾಗಾಗಿ ನಮಗೆ ಅನುಕೂಲ ಆಗ್ತದೆ. ಈಗ ಸರ್ ಭತ್ತ ಕಟಾವು ಮಾಡುವ ಸಂದರ್ಭದಲ್ಲಿ ನೀವು ಹೇಗೆ ಅದನ್ನು ಕೆಲಸಕ್ಕೆ ಸಹಾಯಕರನ್ನು ಕರೀತೀರಾ ಅಥವಾ ಮೆಷಿನ್ ಮೂಲಕ ಮಾಡಿಸ್ತಾ ಇದ್ದೀರಾ? ಭತ್ತದ ಕಟಾವು ಸಾಧಾರಣ 4 ತಿಂಗಳು ಆಗುವಾಗ ಭತ್ತ ಕಟಾವಿಗೆ ಬರ್ತದೆ. ಬರುವ ಮೊದಲು ನಾವು ಅದರ ಗಿಡದ ಬಣ್ಣ ಹಳದಿ ಬರಲಿಕ್ಕೆ ಶುರುವಾಗ್ತದೆ, ಮತ್ತೆ ಅದರಲ್ಲಿ ಕಾಳು ತುಂಬಿ ಭತ್ತದ ತೆನೆ ಬಾಗಲಿಕ್ಕೆ ಶುರುವಾಗ್ತದೆ. ಅಷ್ಟಾಗುವಾಗಲೇ ನಾವು ನೀರಿನ ನೀರಿನಂಶ ಅದರಲ್ಲಿ ಇರದ ಹಾಗೆ ನೋಡಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಮೆಷಿನ್ಗಳಲ್ಲಿ ಕೊಯ್ಯುವಂತದ್ದು ಮನುಷ್ಯರಲ್ಲ, ಮೆಷಿನ್ಗಳು ಟನ್ ಗಟ್ಟಲೆ ತೂಕ ಇರ್ತದೆ, ಗದ್ದೆಯೊಳಗೆ ಹೋದಾಗ ಹೂತು ಹೋಗುವ ಸಂದರ್ಭ ಇರ್ತದೆ. ಅದಕ್ಕೆ ಬೇಕಾಗಿ ಒಂದು 15-20 ದಿವಸ ಮೊದಲೇ ಗದ್ದೆಯಲ್ಲಿರುವ ನೀರನ್ನೆಲ್ಲ ಆರಿಸ್ತೇವೆ, ಮಳೆ ನೀರು ಒಳಗೆ ಬಾರದ ಹಾಗೆ ನೋಡಿಕೊಳ್ಳುತ್ತೇವೆ. ಮತ್ತೆ ಆ ಮೆಷಿನ್ಗಳು ನಮ್ಮ ಊರಿನಲ್ಲಿ ಅಂದ್ರೆ ಹೆಚ್ಚಾಗಿ ತಮಿಳುನಾಡು ಕೇರಳದ ದೂರದ ಜಿಲ್ಲೆಗಳಿಂದ ಬರುವಂತದ್ದು. ಆ ಮೆಷಿನ್ಗಳು 1-2 ತಿಂಗಳು ನಮ್ಮ ಊರಲ್ಲಿ ಇದ್ದು ಎಲ್ಲಾ ಕೃಷಿಕರ ಗದ್ದೆ ಕೊಯ್ಲು ಮಾಡಿ ಹೋಗುವಂತದ್ದು. ಹಾಗೆ ಅವರನ್ನೊಂದು 10 ದಿವಸ ಮೊದಲೇ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಎಲ್ಲಿದ್ದೀರಿ, ಏನು ನಮ್ಮದು ಕೊಯ್ಲಿಗೆ ಆಗಿದೆ ಅಂತ ಹೇಳಿ. ಹಾಗೆ ಆ ಸಮಯಕ್ಕೆ ಹೆಚ್ಚು ಕಮ್ಮಿ ಆಗ್ತದೆ, ಕೆಲವು ಸಲ 2-4 ದಿನ ಹಿಂದೆ ಮುಂದೆ ಆಗುದು ಉಂಟು. ಸಮಯಕ್ಕೆ ಸರಿಯಾಗಿ ಮೆಷಿನ್ಗಳನ್ನು ಹಿಡಿದು ಕೊಯ್ಲು ಮಾಡುತ್ತೇವೆ. ತುಂಬಾ ತಡ ಮಾಡಿದ್ರೆ ಭತ್ತದ ಕಾಳುಗಳು ಕೆಳಗೆ ಬಿದ್ದು ಹಾಳಾಗ್ತದೆ. ಕೊಯ್ಯುವಾಗಲೂ ಅಷ್ಟೇ, ಮೆಷಿನಿಗೆ ಸಿಕ್ಕಿ ಅದು ಕೆಳಗೆ ಬೀಳ್ತದೆ ಜಾಸ್ತಿ ಬೆಳವಣಿಗೆ ಆದ್ರೆ. ಹಾಗೆ 4 ತಿಂಗಳಲ್ಲೇ ಕೊಯ್ಲು ಮಾಡಿದ್ರೆ ಒಳ್ಳೇದು. ಕಡಿಮೆ ಆದ್ದನ್ನು ಹಸಿರುವುದನ್ನು ಕೊಯ್ದ್ರೂ ಸಹ ಮೆಷಿನ್ ಒಳಗೆ ಜಾಮ್ ಆಗ್ತದೆ, ಅದು ನಮಗೆ ಕೊಯ್ಲಿಗೆ ತೊಂದರೆ ಮಾಡುತ್ತೆ. ಈಗ ಬೈಹುಲ್ಲು ನಿಮ್ಗೆ ಸಿಗ್ತದೆ, ಇದನ್ನು ನೀವು ನಿಮ್ಗೆ ಉಪಯೋಗ ಮಾಡಿ ಹೊರಗಡೆ ಕೊಡ್ತೀರಾ ಸರ್? ಇಲ್ಲ, ಬೈಹುಲ್ಲು ಅಂದ್ರೆ ನಮಗೆ ಸಾಕಾಗುದಿಲ್ಲ, ನಾವು ಕೆಲವು ಸಲ ಹೊರಗಿಂದ ತೆಗಿಬೇಕಾಗ್ತದೆ. ಹೇಳಿದ್ರೆ ಒಂದು 18-20 ಜಾನುವಾರು ನಮ್ಮ ಹತ್ರ ರೆಗ್ಯುಲರ್ ಇರ್ತದೆ, ಅಷ್ಟು ನಮ್ಮ ಬೈಹುಲ್ಲೇ ಸಾಕಾಗುದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ, ಹಾಗಾಗಿ ಹೊರಗೆ ಕೊಡುದಿಲ್ಲ. ಮತ್ತೆ ಬೈಹುಲ್ಲು ಹಾಗೆ ಇಷ್ಟೇ ಸಿಗ್ತದೆ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಮಳೆ ಬಿಟ್ಟು ಸಿಕ್ಕಿ ಸರಿಯಾಗಿ ನಮಗೆ ಬೆಳವಣಿಗೆ ಆದ ಬೈಹುಲ್ಲಾದ್ರೆ, ಅಂದ್ರೆ ಒಳ್ಳೆ ಹೈಟ್ ಬಂದು ಎಲ್ಲ ಆದ್ರೆ ನಮಗೆ ಬೈಹುಲ್ಲು ಒಳ್ಳೆ ಸಿಗ್ತದೆ. ಎಡೆಯಲ್ಲಿ ಮಳೆ ಬಂದ್ರೆ ಬೈಹುಲ್ಲು ಹಾಳಾಗ್ತದೆ. ಆಮೇಲೆ ಗಿಡಗಳಿಗೆ ಏನಾದರೂ ಪೋಷಕಾಂಶದ ಕೊರತೆಯೋ ಅಥವಾ ಜಾಸ್ತಿ ಬೆಳೆದು ಕೆಳಗೆ ಬಿದ್ದರೂ ಕೂಡ, ಈಗ ಭತ್ತದ ಸಸಿ ಕೆಳಗೆ ಬೀಳ್ತದೆ ನೆಲಕ್ಕೆ ಬಿದ್ದರೆ, ಹಾಗೆಲ್ಲ ಆದರೆ ತುಂಬ ಬೈಹುಲ್ಲಿನ ಲಭ್ಯತೆ ಕಮ್ಮಿ ಆಗ್ತದೆ. ಇಲ್ಲದಿದ್ರೆ ಒಳ್ಳೆ ಬೈಹುಲ್ಲು ಸಿಗ್ತದೆ. ಒಂದು ಬೆಳೆಯಲ್ಲಿ ಸಾಧಕ ಬಾಧಕಗಳು ಇದ್ದದ್ದೇ, ಇಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದೊಂದಿಗೆ ಕೃಷಿಯಲ್ಲಿ ಹೆಚ್ಚು, ಭತ್ತದ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಈಗಿನ ಯುವ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೃಷಿಯಲ್ಲಿ, ಯಾವುದೇ ಕೃಷಿಯಲ್ಲಿ ಕಷ್ಟ ಉಂಟು, ಕಷ್ಟ ಇಲ್ಲ ಅಂತ ಹೇಳಿ ಅಲ್ಲ, ಆದ್ರೆ ಅದರಲ್ಲಿ ನಮಗೆ ನಷ್ಟವೂ ಉಂಟು. ನಷ್ಟ ಸರಿಯಾಗಿ ಮಾಡಿದ್ರೆ, ಸಮಯಕ್ಕೆ ಸರಿಯಾಗಿ ವಾತಾವರಣ ಸರಿ ಇದ್ದು ಕಾರ್ಮಿಕರು ಸರಿಯಾಗಿ ಸಿಕ್ಕಿದ್ರೆ ನಷ್ಟ ಬರುದಿಲ್ಲ. ಹಾಗೆ ಭತ್ತದ ಕೃಷಿಯಲ್ಲೂ ಅಷ್ಟೇ, ಭತ್ತದ ಕೃಷಿಯಲ್ಲಿ ಭಾರಿ ಲಾಭ ಉಂಟು ಅಂತ ಹೇಳಿ ಅಲ್ಲ, ಆದ್ರೆ ಸರಿಯಾದ ಕಾಲಾವಸ್ಥೆ ಇದ್ದು ಸರಿಯಾದ ಕಾರ್ಮಿಕರು ಎಲ್ಲ ಸಿಕ್ಕಿದ್ರೆ ನಷ್ಟ ಬರುದಿಲ್ಲ. ನಾವು ಶ್ರಮ ಪಟ್ಟದ್ದಕ್ಕೆ ನಮಗೆ ಪ್ರತಿಫಲ ಉಂಟೇ ಉಂಟು. ಹಾಗಾಗಿ ಗದ್ದೆಗಳನ್ನು ಹಡಿಲು ಹಾಕದೆ, ಮತ್ತೆ ಭತ್ತದ ಕೃಷಿಗೆ ಈಗ ಇರುವಷ್ಟು ಯಂತ್ರಗಳ ಸೌಲಭ್ಯ ಬೇರೆ ಕೃಷಿಗೆ ಇಲ್ಲ, ಅಷ್ಟು ಸೌಲಭ್ಯ ಉಂಟು, ಮೆಷಿನ್ಗಳು ಉಂಟು. ಹಾಗಾಗಿ ಯಾಂತ್ರೀಕರಣ ಮಾಡಿದ್ರೆ ನಮಗೆ ಭತ್ತದ ಕೃಷಿ ಎಲ್ಲರೂ ಮಾಡಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಈಗ ಸರ್, ನೀವು ಬಿತ್ತನೆ ಮಾಡಿದಾಗ ನಿಮ್ಗೆ ಒಂದಿಷ್ಟು ಫಸಲು ಬರಬಹುದು ಅಂತೇಳಿ ಯೋಚನೆ ಇರ್ತದೆ ಸರ್, ಆದ್ರೆ ನಿಮ್ಗೆ ಕಟಾವು ಮಾಡಿ ಆದ್ಮೇಲೆ ನಿಮ್ಗೆ ಆ ಬೆಳೆ ಹೇಗೆ ಬರ್ತದೆ ಸರ್? ಭತ್ತದ ಕೃಷಿ ಸಂಪೂರ್ಣವಾಗಿ ಮಳೆ ಅಥವಾ ವಾತಾವರಣದ ಮೇಲೆ ಅವಲಂಬನೆ ಇರುವಂತದ್ದು. ಸರಿಯಾದ ಕಾಲಾವಸ್ಥೆ, ಸರಿಯಾದ ನೀರು, ಸರಿಯಾದ ಗೊಬ್ಬರ ಎಲ್ಲವೂ ಸರಿಯಾಗಿದ್ರೆ ನಮಗೆ ಅಂದಾಜು ಮಾಡಿದಷ್ಟು ಫಸಲು ಬರ್ತದೆ. ಆದ್ರೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ಅಥವಾ ಕಾಸರಗೋಡು ಜಿಲ್ಲೆಗಳಲ್ಲೆಲ್ಲ ಸಣ್ಣ ಸಣ್ಣ ಗದ್ದೆಗಳಿರುವಂತದ್ದು, ಸುತ್ತಮುತ್ತ ನೆರಳು ಜಾಸ್ತಿ, ಆದ ಕಾರಣ ಫಸಲು 1-8-10 ಕ್ವಿಂಟಾಲು 12 ಕ್ವಿಂಟಾಲು ಈ ರೀತಿ ಎಲ್ಲ ಬರಬಹುದು ಅಷ್ಟೇ ಅಲ್ಲದೆ, ತುಂಬಾ ಬಯಲುಸೀಮೆಯಲ್ಲಿ ಎಲ್ಲ ಬಂದಾಗ ಬಯಲುಸೀಮೆಯಲ್ಲಿ 30-40 ಕ್ವಿಂಟಾಲು ಆ ರೀತಿ ಎಲ್ಲ ತೆಗೆದಾಗ ಫಸಲು ತೆಗಿಲಿಕ್ಕೆ ಆಗುದಿಲ್ಲ ಇಲ್ಲಿ. ಆದ್ರೆ ಇಲ್ಲಿಯ ಮಟ್ಟಿಗೆ 8-10 ಕ್ವಿಂಟಾಲು ಎಲ್ಲ ಬಂದರೂ ನಮಗೆ ಅದನ್ನು ಮುಂದೆ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಕೆಲವು ಸಲ ಹಂದಿಯ ಉಪಟಳ ಮತ್ತೆ ಕಾಲಾವಸ್ಥೆ ಸರಿ ಇಲ್ಲದಿದ್ರೆ ಏನು ಸಿಗದೆ ಆಗುದು ಉಂಟು. ಹಾಗಾಗಿ ನಮ್ಮಿಂದ ಸಾಧ್ಯ ಇದ್ದಷ್ಟು ಅದನ್ನು ಸರಿ ಮಾಡಿಕೊಂಡು ಹೋದ್ರೆ ಒಳ್ಳೆ ಫಸಲು ಸಿಗ್ತದೆ. ಈಗ ವಿಪರೀತ ಮಳೆ ಎಲ್ಲ ಬಂದ್ರೆ ಭತ್ತಕ್ಕೆ ತೊಂದರೆ ಉಂಟಾ ಸರ್? ವಿಪರೀತ ಮಳೆ ಯಾವ ಸಮಯದಲ್ಲಿ ಬರ್ತದೆ ಅನ್ನೋದ್ರ ಮುಖಾಂತರ ಉಂಟು. ಅಂದ್ರೆ ಈಗ ಉಳುಮೆ ಮಾಡುವ ಟೈಮಲ್ಲಿ, ಗೊಬ್ಬರ ಹಾಕುವಾಗ, ಆಮೇಲೆ ಕೊಯ್ಲಿನ ಸಮಯದಲ್ಲಿ ಎಲ್ಲ ವಿಪರೀತ ಮಳೆ ಬಂದ್ರೆ ಭಾರಿ ಕಷ್ಟ ಉಂಟು. ಅಂದ್ರೆ ಸಸಿ ಒಂದು ಹದಕ್ಕೆ ಬಂದು ಒಳ್ಳೆ ಗಟ್ಟಿಯಾದ ಟೈಮಲ್ಲಿ ಎಲ್ಲ ಒಳ್ಳೆ ಮಳೆ ಬಂದ್ರೂ ಏನು ತೊಂದರೆ ಆಗುದಿಲ್ಲ, ಅಂದ್ರೆ ಹೆಚ್ಚಿಗಿರುವ ನೀರನ್ನು ಹೊರಗೆ ಬಿಟ್ಟರಾಯ್ತು. ಈಗ ಉಳುಮೆ ಮಾಡುವ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಉಂಟು ಅಂತ ಹೇಳಿದ್ರೆ ಉಳುಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿತ್ತನೆ ಮಾಡುವ ಟೈಮಲ್ಲಿ ಮತ್ತೆ ಈಟು ಅಂದ್ರೆ ಫರ್ಟಿಲೈಸರ್ ಆಗಲಿ ಯಾವುದೇ ಗೊಬ್ಬರಗಳನ್ನು ಕೊಡುವ ಸಮಯದಲ್ಲಿಯೂ ಮಳೆ ಬಂದ್ರೆ ಅದು ತೊಂದರೆ ಆಗ್ತದೆ. ಕೊಯ್ಲಿನ ಸಮಯದಲ್ಲಿ ಅಂತೂ ಮಳೆ ಬಂದ್ರೆ ನಮಗೆ ಪೂರ್ತಿ ನಾಶ ಆಗಿ ಹೋಗ್ತದೆ. ಆದ್ರೆ ಹವಾಮಾನ ನಮ್ಮ ಕೈಯಲ್ಲಿ ಇಲ್ಲ, ಆದಷ್ಟು ವೆದರ್ ರಿಪೋರ್ಟ್ಗಳನ್ನು ಅಂತದನ್ನೆಲ್ಲ ನೋಡಿಕೊಂಡು ನಮ್ಮ ಕೊಯ್ಲು ಅದರ ದಿನವನ್ನೆಲ್ಲ ನಾವು ಹಿಂದೆ ಮುಂದೆ ಮಾಡಿ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಈಗ ಈ ವರ್ಷ ನೋಡಿದಾಗ ನಮ್ಗೆ ಮಳೆ ತುಂಬಾ ಜಾಸ್ತಿ ಅಂತ ಹೇಳಿ ಮಳೆ ಇನ್ನೂ ಸಹ ನಿಲ್ಲಿಲ್ಲ. ಈ ವರ್ಷ ನೀವು ಹೇಗೆ ಬೆಳೆಯನ್ನು ಬೆಳೆಸಿದ್ದೀರಾ, ಭತ್ತದ ಕೃಷಿಯನ್ನು? ಈ ವರ್ಷ ನಮ್ಮ ಮಟ್ಟಿಗೆ ಭತ್ತದ ಕೃಷಿಗೆ ಮಳೆ ತೊಂದರೆ ಆಗ್ಲಿಲ್ಲ. ನಮ್ಮ ಮಟ್ಟಿಗೆ ಅಂದ್ರೆ ಬೇರೆ ಕಡೆ ತೊಂದರೆ ಆಗಿರ್ಲಿಕ್ಕೂ ಸಾಕು. ನನಗೆ ಈ ವರ್ಷ ಯಾವುದೇ ಸ್ಪ್ರೇ ಇಲ್ಲದೆ ಆಗಿದೆ, ಅಂದ್ರೆ ಕೀಟಗಳ ಬಾಧೆ ನನಗೆ ಈ ವರ್ಷ ಇರಲಿಲ್ಲ. ಮತ್ತೆ ಕೊಯ್ಲಿನ ಸಮಯದಲ್ಲಿಯೂ ಹಾಗೆ ದೊಡ್ಡ ಮಳೆ ಸಿಕ್ಲಿಲ್ಲ. ಬೈಹುಲ್ಲು ಕಟ್ಟಬೇಕಾದ್ರೆ ಮೊದಲು ಸ್ವಲ್ಪ ಮಳೆ ಸಿಕ್ಕಿ ತೊಂದರೆ ಆಯ್ತು. ಭತ್ತಕ್ಕೆ ಅಷ್ಟು ತೊಂದರೆ ಆಗ್ಲಿಲ್ಲ, ಮಿಷಿನ್ಗಳು ಎಲ್ಲ ಸರಿಯಾದ ಸಮಯಕ್ಕೆ ಸಿಕ್ಕಿದೆ. ಕೀಟಬಾಧೆ ಅಂದ್ರೆ ಆ ಸಮಯದಲ್ಲಿ ಒಳ್ಳೆ ಬಿಸಿಲಿತ್ತು, ಆ ಒಲಿ ಹುಳ ಬರುವಂತ ಸಮಯದಲ್ಲಿ ಒಳ್ಳೆ ಬಿಸಿಲಿತ್ತು, ಹಾಗಾಗಿ ಆ ಹುಳದ ಬಾಧೆ ಇರ್ಲಿಲ್ಲ. ಮೋಡ ಕವಿದ ವಾತಾವರಣ ಇದ್ರೆ ಆ ಸಮಯದಲ್ಲಿ ಜಾಸ್ತಿ ಇರುತ್ತದೆ. ಮತ್ತೆ 4-5 ಸಲ ಬದುಗಳ ಹುಲ್ಲನ್ನೆಲ್ಲ ತೆಗ್ದಿದೆ ನಾವು ಆಗಾಗ, ಇಲ್ಲದಿದ್ರೆ ಅದರ ಮುಖಾಂತರ ಕೂಡ ಕೀಟಬಾಧೆ ಜಾಸ್ತಿ ಆಗ. ನಿಮ್ಗೆ ಈ ಭತ್ತದ ಕೃಷಿಗೆ ನೀವು ತೋಟಗಾರಿಕಾ ಇಲಾಖೆಯನ್ನೆಲ್ಲ ಸಂದರ್ಶಿಸಿದ್ದೀರಾ ಅಥವಾ ತರಬೇತಿಯನ್ನೆಲ್ಲ ತಗೊಂಡಿದ್ದೀರಾ ಸರ್? ಇಲ್ಲ, ಅದಕ್ಕೆ ಯಾವುದೇ ತರಬೇತಿ ಇಲ್ಲ. ಹೇಳಿದ್ರೆ ನಾನು ಕಲಿವಿಕೆ ಮಾಡಿದ್ದು ಸಹ ಅದೇ, ತೋಟಗಾರಿಕೆಯಲ್ಲಿ ಪದವಿ ಪಡೆದಿದ್ದೇನೆ. ಮತ್ತೆ ಮೊದ್ಲಿಂದಲೂ ಸಣ್ಣಾಗಿರುವಾಗಿಂದಲೂ ನೋಡಿಕೊಳ್ತಾ ಬಂದಂತ ಕೃಷಿಯೇ ಅದೇ ವಿಧಾನದಲ್ಲಿ ಹೋಗುವಂತದ್ದು. ಅದಕ್ಕೆ ನಾವು ಮೆಷಿನರಿಗಳನ್ನು ಉಪಯೋಗ ಮಾಡ್ತೇವೆ ಬಿಟ್ರೆ ಮತ್ತೆ ವಿಧಾನಗಳು ಮೊದಲು ಇದ್ದಂತದ್ದೇ. ಹಾಗಾಗಿ ಮಾಡ್ತಾ ಮಾಡ್ತಾ ಅಭ್ಯಾಸ. ಈಗ ಒಂದು 10-15 ವರ್ಷದಿಂದ ನಾನು ನೇರವಾಗಿ ಕೃಷಿ ಮಾಡ್ತಾ ಇದ್ದೇನೆ. ಉಳುಮೆ ಒಂದು 9-10 ವರ್ಷದಿಂದ ಈಗ ಸ್ವತಃ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಾ ಇದ್ದೇನೆ. ಅದು ಹಾಗೆ ಮೊದಲಿಗೆ ಬಾಡಿಗೆ ಟ್ರ್ಯಾಕ್ಟರ್ ಅಲ್ಲಿ ಮಾಡ್ತಾ ಇದ್ದೆ, ಆಗ ನೋಡ್ತಾ ಇದ್ದೆ ಯಾವ ರೀತಿ ಉಳುಮೆ ಮಾಡುವಂತದ್ದು, ಎಷ್ಟು ಮಾಡಬೇಕು ಹೇಗೆ ಅಂತೇಳಿ. ಮತ್ತೆ ನಾವು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತದೆ ಎಲ್ಲ ಕೆಲಸಗಳು ಕೂಡ. ಇದಕ್ಕೆ ಬೆಳೆ ವಿಮೆ ಏನಾದ್ರೂ ನಷ್ಟ ಬಂದಾಗ ಬೆಳೆ ವಿಮೆ ಏನಾದ್ರೂ ಉಂಟ ಸರ್? ಬೆಳೆ ವಿಮೆ ಕೆಲವು ಸಲ ಕೆಲವು ಮಾಡಿದ್ದುಂಟು. ಪ್ರಧಾನ ಮಂತ್ರಿ ಫಸಲ್ ವಿಮಾ, ಆಮೇಲೆ ಕೆಲವೊಂದು ಇನ್ಶೂರೆನ್ಸ್ಗಳು ಒಂದೊಂದು ಸಾರಿ ಸಿಗ್ತದೆ. ಒಂದೊಂದು ಸಾರಿ ಅದರ ಇದು ವಾತಾವರಣವನ್ನು ನೋಡಿಕೊಂಡು ಅವರ ರಿಪೋರ್ಟ್ ಅನ್ನು ಅನುಸಾರವಾಗಿ ಸಿಗ್ತದೆ ಅಷ್ಟೇ. ನಮ್ಮದಕ್ಕೆ ಅಂತ ಹೇಳಿ ಪ್ರತ್ಯೇಕ ಅಂತ ಹೇಳಿ ಸಿಕ್ಕಿದ್ದಿಲ್ಲ. ಟೋಟಲ್ ನಮ್ಮ ಏರಿಯಾದಲ್ಲಿ ಬಂದ ಮಳೆಯ ಲಭ್ಯತೆಯನ್ನು ನೋಡಿಕೊಂಡು ಅವರು ಕಳಿಸಿದ ರಿಪೋರ್ಟ್ ಅಲ್ಲಿ ಅದರಲ್ಲಿ ನಮಗೆ ಅನುಕೂಲವಾಗಿದ್ರೆ ಸಿಗ್ತದೆ, ಇಲ್ಲದಿದ್ರೆ ಇಲ್ಲ. ಈಗ ಸರ್, ಈ ಭತ್ತದ ಕೃಷಿಗೆ ಉಳುಮೆಯನ್ನು ಎಷ್ಟು ಸಲ ಮಾಡಬೇಕಾಗ್ತದೆ ಸರ್? ಉಳುಮೆ ಅಂದ್ರೆ ನಾವು ಮೊದಲೇ ಬೇಸಿಗೆಯಲ್ಲಿ ಮಾಡಿ ಇಟ್ಟುಕೊಂಡ್ರೆ ಮಣ್ಣು ಹುಡಿಯಾಗಿರ್ತದೆ, ಸುಲಭ ಆಗ್ತದೆ ನಮಗೆ. ಒಂದು 5-6 ಬಾರಿ ಅದನ್ನು ಮಣ್ಣನ್ನು ನೋಡಿಕೊಂಡು ಅಂತ ಹೇಳಿದ್ರೆ ಇಷ್ಟೇ ಸಲ ಮಾಡಬೇಕು ಹೀಗೆ ಅಂತ ಹೇಳಿಲ್ಲ, ಅವರವರ ಭೂಮಿಯನ್ನು ನೋಡಿಕೊಂಡಿರ್ತದೆ. ಅದು ಸುರುವಿಗೆ ಹೊಡಿಗೆ ಉಳುಮೆ ಮಾಡುವಂಥದ್ದು ಅಂದ್ರೆ ಹೊಡಿ ಮಣ್ಣಲ್ಲಿ ನೀರು ಹಾಕದೆ ಒಣ ಉಳುಮೆ. ಅದಕ್ಕೆ ನಾವು ರೋಟವೇಟ್ರು, ಕಲ್ಟಿವೇಟ್ರು ಯಾವ್ದು ಬೇಕೋ ಅದನ್ನು ಉಪಯೋಗ ಮಾಡುತ್ತೇವೆ. ಅದನ್ನು ಉಪಯೋಗ ಮಾಡುವಾಗ ಒಟ್ಟಿಗೆ ನಾವು ಸಾವಯವ ಗೊಬ್ಬರಗಳನ್ನು ಆ ಟೈಮಲ್ಲೇ ಕೊಡುವಂಥದ್ದು, ನೀರು ಹಾಕದೆ ಉಳುಮೆ ಮಾಡುವಾಗ. ಅದರ ನಂತರ ನೀರು ಹಾಕಿ ಉಳುಮೆ ಮಾಡುವಂಥದ್ದು, ಅಂದರೆ ತುಂಬ ನೀರು ಹಾಕಬಾರದು, ಸುರುವಿಗೆ ಕಡಿಮೆ ನೀರಲ್ಲಿ ಉಳುಮೆ ಮಾಡುವಂಥದ್ದು. ಅಷ್ಟಾಗುವಾಗ ಮಣ್ಣು ಒಳ್ಳೆ ಹದ ಬರ್ತದೆ. ಮತ್ತೆ ಅದರಲ್ಲಿ ಯಾವುದಾದ್ರೂ ಕಳೆ ಗಿಡಗಳು ಅಂಥವುಗಳೆಲ್ಲ ಇದ್ರೆ ಅದು ಕೊಳಿಬೇಕು, ಇಲ್ಲದಿದ್ರೆ ಮತ್ತೆ ಭತ್ತಕ್ಕೆ ಉಪದ್ರ ಆಗ್ತದೆ ಅದು. ಹಾಗಾಗಿ 4-5 ದಿವಸ ಮಣ್ಣನ್ನು ಹುಳಿ ಬರಲಿಕ್ಕೆ ಬಿಡ್ತೇವೆ ನೀರು ನಿಲ್ಲಿಸಿ. ಅಷ್ಟಾಗುವಾಗ ಅದರಲ್ಲಿ ಇದ್ದಂತ ನಮಗೆ ಬೇಡದ ಗಿಡಗಳೆಲ್ಲ ಕೊಳತು ಗೊಬ್ಬರ ಆಗ್ತದೆ. ಮತ್ತೆ ಪುನಃ 2-3 ಸಲ ಉಳುಮೆ ಮಾಡಿ ಅದನ್ನು ಎತ್ತರ ತಗ್ಗು ಇದ್ದದನ್ನೆಲ್ಲ ಲೆವೆಲ್ ಮಾಡಿ ಮತ್ತೆ ಬಿತ್ತುವಂಥದ್ದು. ಹಾಗೆ ಮಾಡಿದ್ರೆ ಒಳ್ಳೆ ಫಸಲು ಬರ್ತದೆ, ಇಲ್ಲದಿದ್ರೆ ಒಂದು ಕಡೆ ನೀರು ಹೆಚ್ಚು ನಿಲ್ತದೆ, ಒಂದು ಕಡೆ ಕಡಿಮೆ ನಿಲ್ತದೆ, ಹಾಗೆಲ್ಲ ಆಗ್ತದೆ. ಹಾಗಾಗಿ ಅದನ್ನು ಉಳುಮೆ ನಮ್ಮ ಗದ್ದೆ ನೋಡಿಕೊಂಡು, ಅಂದ್ರೆ ಬೇಸಾಯ ಮಾಡುವವರಿಗೆ ಅನುಭವ ಇರ್ತದೆ, ಅದನ್ನು ನೋಡಿ ಮಣ್ಣು ಹದ ಬಂದಿದ ಇಲ್ವಾ ಬಿತ್ತಬಹುದಾ, ಇಲ್ಲದಿದ್ರೆ ಮತ್ತೆ ಪುನಃ ಉಳುಮೆ ಮಾಡುವಂಥದ್ದು. ಅದು ಈಗ ಮೆಷಿನ್ನ ಉಳುಮೆ ಆದ ಕಾರಣ ಒಳ್ಳೆ ಡೀಪ್ ಆಗಿ ಉಳುಮೆ ಮಾಡ್ಲಿಕ್ಕೆ ಆಗ್ತದೆ, ನಮಗೆ ಹೇಗೆ ಬೇಕು ಹಾಗೆ ಅವರವರ ಭೂಮಿಯನ್ನು ನೋಡಿಕೊಂಡು. ಭತ್ತದ ಕೃಷಿಗೆ ಕೀಟಗಳ ತೊಂದರೆ ಅಂತ ಹೇಳಿದ್ರಿ, ಇದು ಬಾರದ ಹಾಗೆ ಏನು ಮಾಡಬಹುದು ಸರ್? ಬಾರದ ಹಾಗೆ ಅಂತ ಹೇಳಿದ್ರೆ ಒಂದು ಪೂರ್ತಿಯಾಗಿ ವಾತಾವರಣದ ಮೇಲೆ, ಅಂದ್ರೆ ಈಗ ಕೆಲವು ಸಮಯದಲ್ಲಿ ಮೋಡ ಕವಿದ ವಾತಾವರಣ ತುಂಬಾ ಸಮಯ ಇದ್ರೆ ಹುಳದ ಬಾಧೆ ಬರ್ತದೆ. ಮತ್ತೆ ನಮ್ಮಿಂದ ಏನು ಮಾಡಬಹುದು ಅಂತ ಹೇಳಿದ್ರೆ, ಒಂದನೇದಾಗಿ ಬೇಸಗೆಯ ಉಳುಮೆ ಅಂದ್ರೆ ಕೊಯ್ಲಾದ ಕೂಡ್ಲೆ ಮಣ್ಣನ್ನು ಮಗುಚಿ ಹಾಕುವಂತದ್ದು. ಕಲ್ಟಿವೇಟರ್ ಅಲ್ಲಿ ಮಾಡಿದ್ರು ಆಗ್ತದೆ ಅಥವಾ ರೋಟವೇಟರ್ ಅಲ್ಲಿ ಮಾಡಿ ಆ ಮಣ್ಣು ಸರಿಯಾಗಿ ಬಿಸಿಲು ಬಿದ್ದು ಅದರಲ್ಲಿರುವಂತಹ ಕ್ರಿಮಿಕೀಟಗಳ ಯಾವ್ದಾದ್ರು ಪ್ಯೂಪವ ಲಾರ್ವ ಮೊಟ್ಟೆಯ ಯಾವುದೇ ಸ್ಟೇಜ್ ಅಲ್ಲಿರ್ಲಿ ಅದು ಸತ್ತು ಹೋಗ್ಬೇಕು. ಆಗ ಮುಂದಿನ ವರ್ಷಕ್ಕೆ ಅದರ ಸೈಕಲ್ ಕಂಟಿನ್ಯೂ ಆಗುದು ಕಡಿಮೆ ಆಗ್ತದೆ. ಇನ್ನೊಂದು, ಸುತ್ತಮುತ್ತಲು ಇರುವಂತಹ ಮರಗಿಡಗಳ ಗೆಲ್ಲುಗಳನ್ನೆಲ್ಲ ಸವರಿ ಸರಿಯಾಗಿ ಬಿಸಿಲು ಬೀಳುವಂತೆ ನೋಡಿಕೊಳ್ಳುವಂಥದ್ದು. ಮತ್ತೆ ಬದುಗಳಲ್ಲಿ ಬೆಳೆದಂತ ಹುಲ್ಲು ಬೆಳೀತದೆ ಬದುಗಳಲ್ಲಿ, ಅದನ್ನು ಆಗಾಗ ಒಂದು 4-5 ಸಲ ತೆಗಿಬೇಕಾಗ್ತದೆ. ಹಾಗೆಲ್ಲ ಮಾಡಿದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಕ್ರಿಮಿಕೀಟಗಳು ಬಾರದ ಹಾಗೆ ನಮಗೆ ತಡಿಲಿಕ್ಕೆ ಆಗ್ತದೆ. ಮತ್ತೆ ಬಂದ ಮೇಲೆ ನಮಗೆ ಏನಾದ್ರೂ ಪ್ರೇ ಮಾಡಬೇಕಲ್ಲದೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬಾರದ ಹಾಗೆ ಮಾಡುದು ಸಾಧ್ಯ ಇದ್ದರಷ್ಟು ಮಟ್ಟಿಗೆ ಒಳ್ಳೆಯದು. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಇವರ ಭತ್ತದ ಕೃಷಿಯ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಆ ಒಂದು ಕೃಷಿಗೆ ಬರುವಂತಹ ಸಾಧಕ ಬಾಧಕಗಳ ಬಗ್ಗೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟದ್ದಕ್ಕೆ ಇವರಿಗೆ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಇದುವರೆಗೆ ಭತ್ತದ ಕೃಷಿ ಈ ಕುರಿತು ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಮಂಜೇಶ್ವರ ಇವರ ಜೊತೆಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಮುಂದೆ ಕೇಳಿ ಪುರಂದರದಾಸರ ಕೀರ್ತನೆ, ಮಾಧವ ನಿನ್ನ ಮೂರುತಿಯನೇ ನಿಲ್ಲಿಸು.